ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬದುವೆ ಹಾಡುಂದ ಹಾಡುವೆ ನೀ ಕೇಳು ಮಗುವೆ ಆನಂದ ನೀಡಲಿಲ್ಲ ನಿನಗಾಗಿ ಮಹಿಳೆಯದು ತಾಡಲಿಲ್ಲ ಶ್ರೀಮಂತದ ಆನಂದ ನೀಡಲಿಲ್ಲ ನಿನಗಾಗಿ ಮಹಿಳೆಯದು ತಾಡಲಿಲ್ಲ ಸಿರಿವಂತರ ಭೋಗ ನಿನಗಿಲ್ಲ ಸಿರಿಯಾಗಿ ನಿಧಿಯಾಗಿ ನೀ ಬರುವೆಯಲ್ಲ ಹಾಡುಂದ ಹಾಡುವೆ ನೀ ಕೇಳು ಮಗುವೆ ನಿನ್ನೊಂದು ನುಡಿ ಮುತ್ತು ಸವಿದೆ ನಿನಂತೆ ಆ ಸುಖದೆ ನಾ ಮರೆವೆ ನೀ ಬಾಳ ಚಿಂತೆ ನಿನ್ನೊಂದು ನುಡಿ ಮುತ್ತು ಸವಿದೆ ನಿನಂತೆ ಆ ಸುಖದೆ ನಾ ಮರೆವೆ ನೀ ಬಾಳ ಚಿಂತೆ ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ ಇವಳಾಸೆ ಆಕಾಂಕ್ಷೆ ನೀನಾದೆಯಲ್ಲ ಹಾಡುಂದ ಹಾಡುವೆ ನೀ ಕೇಳು ಮಗುವೆ ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬರುವೆ ಹಾಡುಂದ ಹಾಡುವೆ ನೀ ಕೇಳು ಮಗುವೆ.